ರೂಪಿಸಿ ರೈತರಿಗಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಯಾವ ರೀತಿ ರೈತರಿಗೆ ಈ ಸಂದರ್ಭದಲ್ಲಿ ನೆರವಾಗುವುದಕ್ಕೆ ಈ ಪ್ಯಾಕೇಜ್ಗಳ ಅನುಷ್ಠಾನವನ್ನು ಮಾಡೋದಕ್ಕೆ ಸನ್ನದ್ಧವಾಗಿದೆ? ವಿಶೇಷವಾಗಿ ರೈತ ಉತ್ಪಾದಕ ಕಂಪನಿಗಳ ಸ್ಥಾಪನೆ ಇರಬಹುದು, ಹಾಗೆ ರೈತರನ್ನ ಅಭಿವೃದ್ಧಿ ಮಾಡೋದಕ್ಕೆ ಇರುವಂತಹ ಬೇರೆ ಬೇರೆ ಯೋಜನೆಗಳಾಗಿರಬಹುದು, ಯಾವ ರೀತಿ ಕೇಂದ್ರ ಸರ್ಕಾರ ಪ್ಯಾಕೇಜ್ ರೂಪದಲ್ಲಿ ಇದನ್ನೆಲ್ಲ ತರ್ತಾ ಇದೆ, ಹೊಸ ಹೊಸ ಆಲೋಚನೆಗಳು ಏನಿದ್ದಾವೆ, ಈ ಎಲ್ಲದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನ ನೀಡಬೇಕು ಭಟ್ರೆ. COVID-19 ಪ್ಯಾಕೇಜ್ ಇಂಡಿವಿಜುವಲ್ ಇದೆ, ಮತ್ತೆ ಡೈರೆಕ್ಟ್ ಬೆನಿಫಿಟ್ ಕೊಡೋದು ಇದೆ, ಮತ್ತೆ ಇಂಡೈರೆಕ್ಟ್ ಬೆನಿಫಿಟ್ ಇದು ಇದೆ ರೈತರಿಗೆ. ಮೊದಲೇ ಇದು ತಗೊಳ್ಳುವ, ಯಾವುದು ಡೈರೆಕ್ಟ್ ಬೆನಿಫಿಟ್ ರೈತರಿಗೆ ಏನೇನು ಕೊಡ್ತಾ ಇದ್ದೀವಿ ಹೇಳಿ. ಫಸ್ಟ್ ಕೇಂದ್ರ ಸರ್ಕಾರ 5,000 ಕೋಟಿ ಸ್ಪೆಷಲ್ ಲಿಕ್ವಿಡಿಟಿ ಫಂಡ್ ಹೇಳಿ ಮಾಡಿಕೊಟ್ಟಿದ್ರು, ಇದು ಕೋಆಪರೇಟಿವ್ಸ್ ಮತ್ತು RRBಗೆ. ಈಗ ಟೋಟಲ್ 5,000 ಕ್ರೋರ್ಸ್ ಅಲ್ಲಿ ಕರ್ನಾಟಕ ರಾಜ್ಯಕ್ಕೆ 1,500 ಕ್ರೋರ್ಸ್ ಬಂದಿತ್ತು. ಈ ಡಿಸ್ಟ್ರಿಕ್ಟ್ ಅಲ್ಲಿ 65 ಕ್ರೋರ್ಸ್ DCCBಗೆ ಅಲಾಟ್ ಆಗಿದೆ. ಅದರಲ್ಲಿ ಸುಮಾರು 8,000 ಜನಕ್ಕೆ DCCB KCC ಕಾರ್ಡ್ ಇಶ್ಯೂ ಮಾಡಿದ್ದಾರೆ, 65 ಕೋಟಿ ಇದು. ಎರಡನೇದಂದ್ರೆ ನಮ್ದು ಕಿಸಾನ್ ಸ್ಕೀಮ್ ಅಲ್ಲಿ 2,000 ವರ್ಷಕ್ಕೆ 6,000 ಮತ್ತೆ ಸ್ಟೇಟ್ ಗೌರ್ಮೆಂಟ್ ಇಂದ 4,000 ಬರ್ತಾ ಇದೆ. ಜನ್ಧನ್ ಯೋಜನಾದಲ್ಲಿ ವುಮನ್ ಅಕೌಂಟ್ ಹೋಲ್ಡರಿಗೆ 500 ರೂಪಾಯಿ 3 ತಿಂಗಳು ಹಾಕಿದೀವಿ. ಕಡೆಗೆ ಇದು ಪೋಸ್ಟ್ಪೋನ್ಮೆಂಟ್ ಆಗಿದೆ, ಯಾವ್ದು ಡ್ಯೂ ರಿಕವರಿ ಆಗುದಿದೆ, ಅದು August 31 ವರೆಗೆ ರೈತರಿಗೆ ಬ್ಯಾಂಕಿಗೆ ದುಡ್ಡು ಕೊಡಬೇಕು ಹೇಳಿಲ್ಲ. ಅಂದ್ರೆ ಮರುಪಾವತಿ ಮುಂದೂಡಲಾಗಿದೆ. August 31 ಮತ್ತೆ ಕಡೆಗೆ ಗರೀಬ್ ಕಲ್ಯಾಣ್ ಯೋಜನೆ, ಅದರಲ್ಲಿ 5 KG ರೈಸ್ ಮತ್ತೆ 1 KG ದಾಲ್ ಕೊಡ್ತಾ ಇದ್ದೀವಿ ಗವರ್ಮೆಂಟ್ ಇಂದ. ಕಡೆಗೆ ಮನ್ರಿಗಾ ಅದು ವೇಜ್ ಏನಿತ್ತು ಅದು 182 ಇಂದ 202 ರುಪೀಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಹೌದು, ನರೇಗಾ ಯೋಜನೆ ಅಡಿನಲ್ಲಿ ಕೂಲಿ ಹಣವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಹೌದು ಹೌದು, ಇದೆಲ್ಲ ನೇರವಾಗಿ ರೈತರಿಗೆ ದೊರೀತಾ ಇರುವಂತಹ ಸೌಲಭ್ಯಗಳು. ಈಗ ಇದು ಇನ್ಫ್ರಾಸ್ಟ್ರಕ್ಚರ್ ಇದು ನಾವು ಈಗ ಯಾವ್ದು ಹೇಳ್ತೀವಿ ಅದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಅದು ಡೈರೆಕ್ಟ್ ರೈತರಿಗೆ ಏನ್ ಬೆನಿಫಿಟ್ ಆಗಲ್ಲ, ಆದ್ರೂ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆದ್ಮೇಲೆ ರೈತರಿಗೆ ತುಂಬಾ ಬೆನಿಫಿಟ್ ಆಗ್ತದೆ ಹೇಳಿ ಗವರ್ಮೆಂಟ್ ಇಂದ ಈ ಸ್ಕೀಮ್ ಬಂದಿದೆ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲಭೂತ ಸೌಕರ್ಯಗಳು. ಹೌದು ಅಲ್ವಾ? ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿದ್ರೆ ರೈತರಿಗೆ ಪರೋಕ್ಷವಾಗಿ ಸಹಾಯ ಆಗುತ್ತೆ. ಇದು ಯಾಕೆ ಅಂದ್ರೆ ನಮ್ ಅಗ್ರಿಕಲ್ಚರ್ 58% ಟೋಟಲ್ ಪಾಪ್ಯುಲೇಷನ್ ಅಗ್ರಿಕಲ್ಚರ್ ಮಾಡ್ತಾ ಇದಾರೆ. 85% ಆಫ್ ನಮ್ ಪಾಪ್ಯುಲೇಷನ್ ಸ್ಮಾಲ್ ಫಾರ್ಮರ್ಸ್, 1 ಹೆಕ್ಟರ್ಕ್ಕಿಂತ ಕಡಿಮೆ ಇದ್ದವರಿದ್ದಾರೆ. ಆನ್ಯುವಲ್ ಇನ್ಕಮ್ ಲಿಮಿಟೆಡ್ ಇದೆ. ಇದು ಲಿಮಿಟೆಡ್ ಇನ್ಫ್ರಾಸ್ಟ್ರಕ್ಚರ್ ಇದ್ದ ಕಾರಣ ನಮ್ಮ 20-25% ಈಲ್ಡ್ ಏನ್ ವೇಸ್ಟ್ ಆಗ್ತದೆ. ಅದು ಮತ್ತೆ ಇನ್ವೆಸ್ಟ್ಮೆಂಟ್ ಇನ್ ಅಗ್ರಿಕಲ್ಚರ್ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದೆ, ಬರೀ ಶಾರ್ಟ್ ಟರ್ಮ್ ಲೋನ್ ತಗೊಳ್ತಾ ಇದೀವಿ. ಅದಕ್ಕೆ ಅಗ್ರಿಕಲ್ಚರ್ ಸ್ಟಾಗ್ನೆಂಟ್ ಆಗಿದೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆ. ಅದಕ್ಕೆ ಈ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇನ್ ಪ್ರೋಗ್ರಾಮ್ ಮಾಡಿದೀವಿ. ಆಬ್ಜೆಕ್ಟಿವ್ ಅಂದ್ರೆ ಮೊಬಿಲೈಸ್ ಮೀಡಿಯಂ ಅಂಡ್ ಲಾಂಗ್ ಟರ್ಮ್ ಡೆಟ್ ಫೈನಾನ್ಸ್ ಫಾರ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಗವರ್ಮೆಂಟ್ ಬ್ಯಾಂಕ್ ಮುಖಾಂತರ ಲೋನ್ ಕೊಡ್ತಾರೆ, ಬ್ಯಾಂಕ್ಸ್ ಸೊಸೈಟೀಸ್ ಇಂಡಿವಿಜುವಲ್ ಎಂಟರ್ಪ್ರಿನರ್ಸ್ ಸಿಗುವ. ಎಲಿಜಿಬಲ್ ಪ್ರಾಜೆಕ್ಟ್ಸ್ ಯಾವ್ದು ಅಂದ್ರೆ ವೇರ್ ಹೌಸ್, ಪ್ಯಾಕ್ ಹೌಸ್, ಸಾರ್ಟಿಂಗ್ ಗ್ರೇಡಿಂಗ್ ಯೂನಿಟ್ಸ್, ಕೋಲ್ಡ್ ಚೇನ್, ಲಾಜಿಸ್ಟಿಕ್ ಫೆಸಿಲಿಟೀಸ್, ಪ್ರೈಮರಿ ಪ್ರೊಸೆಸಿಂಗ್ ಯೂನಿಟ್ಸ್, ರೈಪನಿಂಗ್ ಚಾಂಬರ್ಸ್, ಮತ್ತೆ ಇದ್ರಲ್ಲಿ ಕಮ್ಯುನಿಟಿ ಫಾರ್ಮಿಂಗ್ ಅಸೆಟ್ಸ್ ಇದೆ, ಬಯೋ ಫರ್ಟಿಲೈಸರ್ ಯೂನಿಟ್, ಸ್ಮಾರ್ಟ್ ಅಂಡ್ ಪ್ರಿಸಿಷನ್ ಅಗ್ರಿಕಲ್ಚರ್, ಅದಕ್ಕೂ ಇನ್ಫ್ರಾಸ್ಟ್ರಕ್ಚರ್ ಗೆ ಇದು ಲೋನ್ ಬರ್ತದೆ. ಇದು ಇಂಪ್ಲಿಮೆಂಟೇಷನ್ ಪೀರಿಯಡ್ 2029-2030 ವರೆಗಿದೆ. ಇದು ಬೆನಿಫಿಟ್ಸ್ ಏನಂದ್ರೆ ಇಂಟ್ರೆಸ್ಟ್ ಸಬ್ವೆನ್ಷನ್ 3% ಬರ್ತದೆ ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇದು ಕ್ರೆಡಿಟ್ ಗ್ಯಾರಂಟಿ ಕವರೇಜ್ ಇದೆ up to 2 crores. ಗವರ್ಮೆಂಟ್ ವಿಲ್ ಬ್ಯಾರ್ ದಿ ಚಾರ್ಜ್. ಇದು ಬೆನಿಫಿಟ್ಸ್ ಫಾರ್ಮರ್ಸ್ ಗೆ ಏನಾಗ್ತದೆ ಅಂದ್ರೆ ಕನ್ಸ್ಯೂಮರ್ ಬೇಸ್ ವಿಲ್ ಇನ್ಕ್ರೀಸ್, ಹಿ ವಿಲ್ ಗೆಟ್ ಬೆಟರ್ ಪ್ರೈಸ್, ಗ್ರಾಹಕರು ಹೆಚ್ಚಾಗ್ತಾರೆ ಅವರಿಗೆ, ಮತ್ತು ಒಳ್ಳೆಯ ಪ್ರೈಸ್ ಸಿಗ್ತದೆ. ಪೋಸ್ಟ್ ಹಾರ್ವೆಸ್ಟ್ ಲಾಸ್ ವಿಲ್ ಡಿಕ್ರೀಸ್, ಅಂದ್ರೆ ಕಟಾವಿನ ನಂತರ ನಷ್ಟ ಆಗುದು ಕಡಿಮೆ ಆಗ್ತದೆ, ಮಿಡಲ್ ಮ್ಯಾನ್ ದಲಾಲಿ ಅವರು ಕಡಿಮೆ ಆಗ್ತಾರೆ, ಮತ್ತೆ ನಮ್ಮ ರೈತರು ನಾವು ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕೋ ಅವಾಗ ಮಾರಬಹುದು, ಒಳ್ಳೆ ಪ್ರೈಸ್ ಸಿಕ್ಕ ಹಾಗೆ ಮಾರಬಹುದು. ಬ್ಯಾಂಕ್ಸ್ ಗೆ ಕ್ರೆಡಿಟ್ ಗ್ಯಾರಂಟಿ ಕವರೇಜ್ ಇದೆ ಅಂದ್ರೆ ಲೆಸ್ ರಿಸ್ಕ್, ಕಸ್ಟಮರ್ ಬೇಸ್ ಅವರಿಂದ ಕ್ಲೈಂಟ್ ಬೇಸ್ ಇನ್ಕ್ರೀಸ್ ಆಗ್ತದೆ, ಕಡೆ ಡೈವರ್ಸಿಫಿಕೇಶನ್ ಆಫ್ ಪೋರ್ಟ್ಫೋಲಿಯೋ ಆಗ್ತದೆ, ಮತ್ತೆ ಅಲ್ಟಿಮೇಟ್ ಕನ್ಸ್ಯೂಮರ್ಸ್ ಗೆ ಬೆಟರ್ ಕ್ವಾಲಿಟಿ ಅಂಡ್ ಬೆಟರ್ ಪ್ರೈಸ್ ಸಿಗ್ತದೆ. ಇದು ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ಇದು. ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಲ್ಲಿ 100,000 crore ಗವರ್ಮೆಂಟ್ ಇನ್ ಪ್ರೊವಿಷನ್ ಇದೆ ಓವರ್ ಎ ಪೀರಿಯಡ್ ಆಫ್ 10 years 2029-30 ವರೆಗೆ. ಅಂದ್ರೆ ಸುಮಾರು 100,000 crore ಹಣವನ್ನ ಕೇಂದ್ರ ಸರ್ಕಾರ ಈಗ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋದಕ್ಕೆ ಖರ್ಚು ಮಾಡ್ತಾ ಇದೆ. ಹೌದು, ಇದು ಪರೋಕ್ಷವಾಗಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಹೇಳಿ ಸರ್ ಮತ್ತೆ. ಕಡೆಗೆ ಎರಡನೇದು ಗವರ್ಮೆಂಟ್ ಇಂದ 10,000 FPOs ಓವರ್ ಎ ಪೀರಿಯಡ್ ಆಫ್ ನೆಕ್ಸ್ಟ್ 5 years ಮಾಡ್ತಾ ಇದ್ದಾರೆ. FPO ಅಬ್ಜೆಕ್ಟಿವ್ ಅಂದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು, ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ FPOs ಗೆ ಫಾರ್ 5 years. ಕಡೆ ಆಫ್ಟರ್ 5 years ಇಟ್ ಶುಡ್ ಬಿ ಸೆಲ್ಫ್ ಸಸ್ಟೈನಿಂಗ್. FPOs ಕ್ಯಾನ್ ಬಿ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್ ಆರ್ ಕೋಆಪರೇಟಿವ್ಸ್ ಆಕ್ಟ್. ಅದು ಡಿಸ್ಕ್ರಿಷನ್ ಕೊಟ್ಟಿದ್ದೀವಿ. FPO ಸರ್ವಿಸ್ ಆಕ್ಟಿವಿಟಿ ಏನ್ ಮಾಡ್ತಾರೆ ಅಂದ್ರೆ ಕ್ವಾಲಿಟಿ ಇನ್ಪುಟ್ ಸೀಡ್ ಫರ್ಟಿಲೈಸರ್ ಪೆಸ್ಟಿಸೈಡ್ ಹೋಲ್ಸೇಲ್ ರೇಟ್ ಅಲ್ಲಿ ಮಾಡ್ತೀವಿ. ಅದಕ್ಕೆ ರೈತರಿಗೆ ಬರೀ ಕಡಿಮೆ ದುಡ್ಡಿಲ್ಲ ಸಿಕ್ಬಹುದು. ಕಡೆಗೆ ಕಸ್ಟಮರ್ ಹೈರಿಂಗ್ ಸರ್ವಿಸ್ ಸೆಂಟರ್, ಟ್ರಾಕ್ಟರ್, ಪವರ್ ಟ್ರಿಲ್ಲರ್ ಅದೆಲ್ಲ ರೆಂಟ್ ಅಲ್ಲಿ ಕೊಟ್ಟು ಕಡಿಮೆ ದುಡ್ಡಿಗೆ ರೆಂಟಿಗೆ ಕೊಡಬಹುದು. ಕಡೆ ವ್ಯಾಲ್ಯೂ ಅಡಿಷನ್ ಮಾಡಬಹುದು, ಸಾರ್ಟಿಂಗ್, ಗ್ರೇಡಿಂಗ್, ಸ್ಟೋರೇಜ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮಾಡಬಹುದು, ಸೀಡ್ ಪ್ರೊಡಕ್ಷನ್ ಮಾಡಬಹುದು, ಬೀ ಕೀಪಿಂಗ್, ಹೈಯರ್ ಇನ್ಕಮ್ ಮಾಡಬಹುದು. ಕಡೆಗೆ ಅಗ್ರಿಗೇಷನ್ ಎಲ್ಲಾ ರೈತರು ಅಗ್ರಿಗೇಷನ್ ಮಾಡಿ ಕಡೆಗೆ ಡೈರೆಕ್ಟ್ ನಿರ್ವಾಗದ FPOನೇ ಮಾರ್ಕೆಟ್ ಮಾಡಬಹುದು. ಕಡೆಗೆ ಇನ್ನು ಮಾರ್ಕೆಟ್ ಇನ್ಫಾರ್ಮೇಶನ್, ಪ್ರೈಸ್, ವೆದರ್ ಅದ್ರ ಬಗ್ಗೆ ಮಾಹಿತಿ ಕೊಡಬಹುದು ಫಾರ್ಮರ್ಸ್ ಗೆ. ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಬಿಸ್ನೆಸ್ ಪ್ಲಾನ್ ಮಾಡಬೇಕು. ಅದು ಇದಲ್ಲಿ ಪ್ಲಾನ್ ಅಲ್ಲಿ ಇದೆ. ಈ ಸ್ಟ್ರಾಟಜಿ ಏನಂದ್ರೆ ಕ್ಲಸ್ಟರ್ ಏರಿಯಾ ಕನ್ಸೆಪ್ಟ್ ಮಾಡ್ತೀವಿ. ಜಾಗ್ರಫಿಕಲ್ ಏರಿಯಾ ಕಂಟಿನ್ಯೂಸ್ ಏರಿಯಲ್ಲಿ ಯಾವ ಪ್ರೊಡಕ್ಟ್ ನಡೆಯುತ್ತದೆ ಅದಕ್ಕೆ FPO ಮಾಡಬೇಕು ಹೇಳಿ ವಿಚಾರ ಇದೆ. ಅದು ಪ್ರೊಡ್ಯೂಸರ್ ಇದು ಕ್ಲಸ್ಟರ್ ನಮ್ ಡಿಸ್ಟ್ರಿಕ್ಟ್ ಲೆವೆಲ್ ಮಾನಿಟರಿಂಗ್ ಕಮಿಟಿಲಿ ಐಡೆಂಟಿಫೈ ಮಾಡ್ತೀವಿ. ಮಿನಿಮಮ್ FPO ಮೆಂಬರ್ಸ್ 300 ಇರಬೇಕು. ಇದು 300 ಅದೇ ಹ್ಯಾಂಗ್ ಮಾಡ್ತೀವಿ ಅಂದ್ರೆ ಒಂದ್ ಏರಿಯಲ್ಲಿ ಒಂದ್ ಫಾರ್ಮರ್ಸ್ ಕ್ಲಬ್ ಇಲ್ಲಿಗಿದೆ, ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ ಮಾಡಿ 15-20 ಜನ ಮೆಂಬರ್ಸ್ ಸೆಲೆಕ್ಟ್ ಮಾಡಿ ಇದಕ್ಕೆ 20 ಫಾರ್ಮರ್ಸ್ ಗ್ರೂಪ್ ಇದ್ರೆ ಒಂದ್ FPO ಮಾಡಬಹುದು. ಅದ್ರ ಮಿನಿಮಮ್ 300 ಮೆಂಬರ್ಸ್ ಇರಬೇಕು. ಈ FPO ಫೆಡರೇಷನ್ ಈ ಗ್ರೂಪ್ 1-1 FPO ಹಿಂಗ್ 10 FPO ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಬಹುದು, ಕಡೆ ಸ್ಟೇಟ್ ಅಲ್ಲಿ ಮಾಡಬಹುದು. ಇದಕ್ಕೆ ಬೆನಿಫಿಟ್ ಅಂದ್ರೆ ಎಕನಾಮಿಕ್ಸ್ ಆಫ್ ಸ್ಕೇಲ್ ಆಗ್ತದೆ. ಲಾರ್ಜ್ ಇದು ಮಾಡಿದ್ರೆ ಕಡಿಮೆ ದುಡ್ಡಲ್ಲಿ ಎಲ್ಲದೂ ಸಿಗ್ತದೆ. ಇದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಪ್ರೆಸೆಂಟ್ಲಿ 3 ಐಡೆಂಟಿಫೈ ಮಾಡಿದ್ದಾರೆ ಗವರ್ಮೆಂಟ್, SFAC, NCDC, NABARD. ಅಂದ್ರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಕನ್ಸೋರ್ಟಿಯಂ, ಬಿಸಿನೆಸ್ ಅಗ್ರಿ ಕನ್ಸೋರ್ಟಿಯಂ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇವರು 3 ಏಜೆನ್ಸಿ, ಇದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಅವರು ಕ್ಲಸ್ಟರ್ ಬೇಸ್ಡ್ ಬಿಸಿನೆಸ್ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ತಾರೆ. ಇವರು ಇದು ನಮ್ಮ FPO ಐಡೆಂಟಿಫಿಕೇಶನ್, ಕಮ್ಯುನಿಟಿ ಮೊಬಿಲೈಸೇಷನ್, ರಿಜಿಸ್ಟ್ರೇಷನ್, ಟ್ರೈನಿಂಗ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಕೆಪಾಸಿಟಿ ಬಿಲ್ಡಿಂಗ್, ಬಿಸಿನೆಸ್ ಪ್ಲಾನ್, ಇದೆಲ್ಲ ಈ ಕ್ಲಸ್ಟರ್ ಬೇಸ್ಡ್ ಬಿಸಿನೆಸ್ ಆರ್ಗನೈಸೇಷನ್ ಮಾಡ್ತಾರೆ. ಅವರಿಗೆ ಸಪರೇಟ್ ದುಡ್ಡು ಕೊಡ್ತೀವಿ. ಈ FPOಗು ಸಪರೇಟ್ ದುಡ್ಡು ಇದೆ, ಪ್ರೊವಿಷನ್ ಇದೆ, 18 lakh ಇದೆ 3 years. ಅದರಲ್ಲಿ ಸ್ಯಾಲರಿ ಟು CEO, ಅಕೌಂಟೆಂಟ್, ರಿಜಿಸ್ಟ್ರೇಷನ್ ಫೀಸ್, ಆಫೀಸ್ ರೆಂಟ್, ಯುಟಿಲಿಟೀಸ್ ಇದೆಲ್ಲ ಬರ್ತದೆ. ಇದು 3 years ಆದ್ಮೇಲೆ ನಾವು BDA ಅಸಿಸ್ಟೆನ್ಸ್ ಸಿಗ್ಬಹುದು, ಇಕ್ವಿಟಿ ಗ್ರಾಂಟ್ ಸಿಗ್ಬಹುದು. ಇದು ಮಾನಿಟರಿಂಗ್ ಗೆ, ಈ ಪ್ರೋಗ್ರಾಮ್ ಮಾನಿಟರಿಂಗ್ ಗೆ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕಮಿಟಿ ಆಗ್ತದೆ. ಈಗ ಕ್ಲಸ್ಟರ್ ಬೇಸ್ಡ್ ಏನಂದ್ರೆ ಇನಿಷಿಯಲಿ 1 block ಅಲ್ಲಿ 2 FPO ಮಾಡ್ತಾ ಇದ್ದೀವಿ. ಗವರ್ಮೆಂಟ್ ಇನ್ ಪ್ರೋಗ್ರಾಮ್ ಹಿಂಗಿದೆ, ಒಂದು ಬ್ಲಾಕ್ ಅಂದ್ರೆ ಒಂದು ತಾಲೂಕು, ಒಂದ್ ತಾಲೂಕಲ್ಲಿ 2 FPO. ಅಂದ್ರೆ ಈಗ ಹಾಸನ ಜಿಲ್ಲೆಯಲ್ಲಿ 8 ತಾಲೂಕು ಇದೆ ಅಂದ್ರೆ 16 FPO ಜಿಲ್ಲೆಯಲ್ಲಿ ಆಗ್ತದೆ. ಈ ಜಿಲ್ಲಾ ಮಟ್ಟದಲ್ಲಿ ನಿರ್ವಹಣೆ ಮಾಡೋದಕ್ಕೆ ಒಂದು ಸಮಿತಿ ಇರುತ್ತೆ. ಹೌದು, ಆ ಸಮಿತಿನಲ್ಲಿ ಯಾರ್ಯಾರೆಲ್ಲ ಇರ್ತಾರೆ? ಸಮಿತಿಯಲ್ಲಿ ಮೋಸ್ಟ್ಲಿ ಇನ್ನು ನೋಟಿಫಿಕೇಶನ್ ಬರಲಿಲ್ಲ. ಅದ್ರ CEO ಇರ್ತಾರೆ, ಕಡೆಗೆ ಲೈನ್ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, LDM ಇರ್ತಾರೆ, ಮತ್ತೆ DDM ಇರ್ತಾರೆ, NABARD DDM ಇರ್ತಾರೆ, KVK ಇರ್ತದೆ, KVK ಮತ್ತೆ ಅಗ್ರಿಕಲ್ಚರ್ ಕಾಲೇಜ್. ಅಂದ್ರೆ ಈಗ ಕೇಂದ್ರ ಸರ್ಕಾರ ಹೊಸದಾಗಿ 10,000 ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡುವ ಉದ್ದೇಶವನ್ನ ಹೊಂದಿದೆ ಅಲ್ವಾ? ನೆಕ್ಸ್ಟ್ 3 years. ಅದಕ್ಕೋಸ್ಕರ ಈಗ ಪ್ರತಿಯೊಂದು FPOಗೂ 18 lakh ರೂಪಾಯಿಯನ್ನ ನೀಡುವಂತಹ ಪ್ರಸ್ತಾಪ ಇದೆ, ಪ್ರೋಗ್ರಾಮ್ ಇದೆ ಅಲ್ವಾ? ಹೌದು. ಈಗ ಕೇಂದ್ರ ಮಟ್ಟದಲ್ಲಿ ಈಗ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕೂಡ ಇದೆ. ಹೌದು, 3 ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇದೆ. ಅದೇ ಹೇಳಿದ್ರಲ್ಲ, ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸಿನೆಸ್ ಕನ್ಸಾರ್ಷಿಯಂ, NCDC ಮತ್ತೆ ನಿಮ್ಮದು. ಸರ್, ಈಗ FPOಗಳ ರಚನೆ ಆಗ್ಬಹುದು ಅಥವಾ FPOಗಳನ್ನ ನಿರ್ವಹಣೆ ಮಾಡೋ ವಿಚಾರ ಆಗ್ಬಹುದು, NABARD ಏನು ಹೊಸದಲ್ಲ. ಈ ಹಿಂದೆನೂ ಕೂಡ ತಾವು ಹಾಸನ ಜಿಲ್ಲೆಯಲ್ಲೇ ಒಂದಷ್ಟು ಮಾದರಿ ಎಫ್ಪಿಒಗಳನ್ನು ತಾವು ಮಾಡಿದ್ದೀರಿ. ಆ ಎಫ್ಪಿಒಗಳ ಅನುಭವಗಳನ್ನು ಹಂಚಿಕೊಳ್ಳಕ್ಕಾಗತ್ತ? ನಮ್ ನಬಾರ್ಡಿಂದ ಈಗ ಎರಡು ಒಳ್ಳೆ ವರಿ ಎ ಗ್ರೇಡ್ ಎಫ್ಪಿಒಸ್ ಇದ್ದಾರೆ, ಒಂದು ಹಾಸನಾಂಬ ಎಫ್ಪಿಒ ಮತ್ತೊಂದು ಭೂಮತ ಎಫ್ಪಿಒ. ಈಗ ಹಾಸನಾಂಬ ಎಫ್ಪಿಒ ಇಂದ ಏನೇನಾಗಿದೆ ಅಂದ್ರೆ ನಿಯರ್ಲಿ 15-20% ರೈತರದ್ದು ಮೆಂಬರ್ಸ್ ಇಂದ ಇನ್ಕಮ್ ಇನ್ಕ್ರೀಸ್ ಆಗಿದೆ. ಅದು ಹ್ಯಾಂಗಾಗಿದೆ ಅಂದ್ರೆ ನಮ್ದು ಹೋಲ್ಸೇಲ್ ರೇಟ್ ಇಂದ ಇನ್ಪುಟ್ಸ್ ತಗೊಳ್ತೀವಿ, ಸೀಡ್ಸ್ ಫರ್ಟಿಲೈಸರ್ಸ್ ಎಕ್ಸೆಟ್ರಾ, ಅದಕ್ಕೆ ಬೆನಿಫಿಟ್ ಆಗಿದೆ. ಮತ್ತೆ ಎಲ್ಲ ಅಗ್ರಿಗೇಷನ್ ಮಾಡಿ ಡೈರೆಕ್ಟ್ ಟ್ರೇಡ್ ಮಾಡ್ಕೊಳ್ಳೆ ಮತ್ತು ಒಳ್ಳೆ ರೇಟ್ ಸಿಕ್ಕಿದೆ. ಅಲ್ಲ, ಹಾಸನಾಂಬ ಎಫ್ಪಿಒ ಯಾವ ಉದ್ದೇಶಕ್ಕೋಸ್ಕರ ರಚನೆ ಆಗಿದ್ದು ಸರ್? ಅದು ಹಾಸನಾಂಬ ಅದೇ ರೈತರಿಗೆ ಬೆನಿಫಿಟ್ ಆಗಬೇಕು ಹೇಳಿ, ನಮ್ಮ ಉದ್ದೇಶ ಅದು ಮೇನ್ ರೈತರಿಗೆ ಸರ್ವಿಸ್ ಆಗಬೇಕು ಹೇಳಿ. ಅಂದ್ರೆ ಅದು ಎಲ್ಲಿದೆ ಸರ್ ಇದು ಹಾಸನಾಂಬ ಎಫ್ಪಿಒ? ಹಾಸನಾಂಬ ಎಫ್ಪಿಒ ಈಗ ನಿತ್ತೂರಲ್ಲಿದೆ, ಹಾಸನ ತಾಲೂಕು ನಿಟ್ಟೂರಲ್ಲಿ. ಏನ್ ಕೆಲಸ ಮಾಡ್ತಾರೆ ಸರ್? ಈಗ ಅವರಿಂದ ಅದೇ ಹೇಳದ್ನಲ್ಲ, ಅದು ಫರ್ಟಿಲೈಸರ್ ಸೀಡ್ಸ್ ಎಲ್ಲ ಇದು ಕಡೆಗೆ ಮೇಜ್ ಪ್ರೊಕ್ಯೂರ್ಮೆಂಟ್ ಮತ್ತೆ ಅಗ್ರಿಗೇಷನ್ ಮತ್ತೆ ಮಾರ್ಕೆಟಿಂಗ್ ಇದೆಲ್ಲ ಮಾಡ್ಕೊಂಡು ಅಟ್ಲೀಸ್ಟ್ 15-20% ರೈತರಿಗೆ ಇನ್ಕಮ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ನಿಮ್ಮ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಇಂದ ಅವ್ರಿಗೆ ಏನ್ ನೆರವು ದೊರೆತಿದೆ? ಈ ಪ್ರೋಗ್ರಾಮ್ ಸಿಮಿಲರ್ ಇದೆ. ನಾವು ಅವರಿಗೆ 5 ವರ್ಷ ಹ್ಯಾಂಡ್ ಹೋಲ್ಡಿಂಗ್ ಮಾಡಿದೀವಿ, ಎಕ್ಸ್ಪೋಸರ್ ವಿಸಿಟ್ ತಗೊಂಡೋದೀವಿ, ಮೆಂಬರ್ಸ್ ಟ್ರೈನಿಂಗ್ ಕೊಟ್ಟಿದೀವಿ, ಕಡೆಗೆ ನಮ್ಮ ಕನ್ವರ್ಜೆನ್ಸ್ ಮಾಡಿದೀವಿ ಗವರ್ಮೆಂಟ್ ಸ್ಕೀಮ್ ಇಂದ. ಅಂದ್ರೆ ಆರ್ಥಿಕವಾದ ಅನುಕೂಲಗಳನ್ನು ತಾವು ಕೊಟ್ಟಿದ್ದೀರಿ. ಹೌದು. ಕನ್ವರ್ಜೆನ್ಸ್ ಅಂದ್ರೆ ಏನು, ಏನ್ ಮಾಡಿದ್ರು? ಕನ್ವರ್ಜೆನ್ಸ್ ಅಂದ್ರೆ ಗವರ್ಮೆಂಟ್ ಸ್ಕೀಮ್ ಇಂದ ಡೆಮೋನ್ಸ್ಟ್ರೇಷನ್ ಸಿಕ್ಕಿತ್ತು ಅವರು ಎಫ್ಪಿಒ ಮೆಂಬರ್ಸ್ ಗೆ. ಕಡೆಗೆ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದೀವಿ. ಎಷ್ಟು ಜನ ಸದಸ್ಯರಿದ್ದಾರೆ ಸರ್ ಇದರಲ್ಲಿ? ಈಗ ಹಾಸನಾಂಬಲ್ಲಿ 600 ಇದ್ದಾರೆ, ಭೂಮಾತಲ್ಲಿ ಅರೌಂಡ್ 800-750 ಇದ್ದಾರೆ. ಓಕೆ, ಈ ಭೂಮಾತ ಬಗ್ಗೆ ಹೇಳಿ ಸರ್. ಭೂಮಾತನು ಅದೇ ಭೂಮಾತ ಗಂಡಸಿಲ್ ಇದೆ. ಅಲ್ಲೂ ನಮ್ದು ಮೊದಲೇ ಮುಂಚೆ ವಾಟರ್ ಶೆಡ್ ಇತ್ತು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಇತ್ತು. ಆ ವಾಟರ್ ಶೆಡ್ ಏರಿಯಾ ಇಂದಾನೇ ನಾವು ಈ ಎಫ್ಪಿಒ ಮೆಂಬರ್ಸ್ ಮಾಡಿದೀವಿ. ಹಾಸನಾಂಬ ಆಕ್ಟಿವಿಟಿ ಏನ್ ಮಾಡ್ತಾ ಇದ್ದೀವಿ ಅದೇ ಮಾಡ್ತಾ ಇದ್ದೀವಿ. ಮತ್ತೆ ಅಲ್ಲಿ ಮತ್ತೊಂದು ಇದೆ ಅಂದ್ರೆ ಅಲ್ಲಿ ಇಫ್ಕೋದು ಅಡ್ವೈಸರಿ ಇಫ್ಕೋ ಸಂತಿಗೆ ನಮ್ದು ಟೈಅಪ್ ಆಗಿದೆ. ಇಫ್ಕೋ ಇಂದ ನಮ್ಗೆ ಹೋಲ್ಸೇಲ್ ರೇಟ್ ಅಲ್ಲಿ ಫರ್ಟಿಲೈಸರ್ಸ್ ಇದೆ ಸಿಗ್ತಾ ಇದೆ. ಮತ್ತೆ ಅವರು ಒಂದು ಅಡ್ವೈಸರಿನು ಕೊಡ್ತಾ ಇದಾರೆ, ವೆದರ್ ಅಡ್ವೈಸರಿ. ಅದು ರೈತರಿಗೆ ತುಂಬಾ ಬೆನಿಫಿಟ್ ಆಗಿದೆ. ಈಗ ಆ ಎಫ್ಪಿಒಗು ಕೂಡ ನಬಾರ್ಡ್ ಇದೇ ತರಹನೇ ಸಹಾಯ ಮಾಡಿದ್ಯಾ ಅಥವಾ ಅಲ್ಲೇನಾದ್ರು ವಿಶೇಷವಾಗಿ ಬೇರೆ ಸಹಾಯ? ಅಲ್ಲ ಅಲ್ಲ, ಸೇಮ್ ಇದೆ. ನಮ್ ನಬಾರ್ಡ್ ಇಂದ ಒಂದು ಇದು ಪ್ರೋಗ್ರಾಮ್ ಅಲ್ಲಿ ಏನ್ ಇರ್ತದೆ ಹಾಗೆ ಸೇಮ್ ಇದೆ, ಒಂದು ಸೆಟ್ಅಪ್ ಸೇಮ್ ಟೈಪ್ ಇರ್ತದೆ. ಈಗ ಎಷ್ಟು ವರ್ಷ ಆಗಿದೆ ಸರ್ ಈ ಎಫ್ಪಿಒಗಳ ರಚನೆ ಆಗಿ? ಭೂಮಾತದ 5ನೇ ವರ್ಷ ಮತ್ತೆ ಹಾಸನಾಂಬದ್ದು 3ನೇ ವರ್ಷ. ಈಗ ತಾವು ರೈತರ ಆದಾಯ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅಲ್ವಾ, ಹೇಗೆ ಜಾಸ್ತಿ ಆಗಿರ್ಬೋದು? ಅದೇ ನಾವು ಇನ್ಪುಟ್ ಏನ್ ಮಾಡ್ತೀವಿ ಅದು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ ಮಾರ್ಕೆಟಿಂಗ್ ಯಾವ ಮಾಡ್ತೀವಿ ಅದಕ್ಕೆ ತುಂಬಾ ಕಲೆಕ್ಷನ್ ಆಗಿ ಹೆಚ್ಚು ಬೆಟರ್ ರೇಟ್ ಸಿಗ್ತಾ ಇದೆ. ಏನ್ ಮಾರಿದ್ದಾರೆ ಸರ್ ಅವರು? ಭೂಮಾತ ಅವರು ಮೇಜ್ ಮಾಡಿದ್ದಾರೆ ಮೆಕ್ಕೆಜೋಳ. ಅಂದ್ರೆ ರೈತರಿಂದ ಮೆಕ್ಕೆಜೋಳನ ಖರೀದಿ ಮಾಡಿ ಮಾಡಿ ಅವರೇ ಮಾರಾಟ ಮಾಡಿದ್ದಾರೆ. ಆರ್ ತರ ಮಾರಾಟ ಮಾಡಿದ್ರಿಂದ ಏನ್ ಪ್ರಯೋಜನ ಆಗಿದೆ ರೈತರಿಗೆ? ರೈತರಿಗೆ ದಲಾಲಿ ಕಾಟ ಕಡಿಮೆ ಆಗಿದೆ, ರೇಟ್ ಒಳ್ಳೇದು ಸಿಕ್ಕಿದೆ, ಕ್ವಾಂಟಿಟಿ ಮತ್ತು ಕ್ವಾಲಿಟಿಯಲ್ಲಿ ಮೋಸ ಆಗಲಿಲ್ಲ. ಈ ಎರಡು ಎಫ್ಪಿಒಗಳು ಇವತ್ತು ತಾವು ಮಾದರಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಭವಿಷ್ಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದೇ ತರಹದ ಎಫ್ಪಿಒಗಳನ್ನ ಪ್ರತಿಯೊಂದು ಬ್ಲಾಕ್ಗಳಲ್ಲೂ ಕೂಡ ರಚನೆ ಮಾಡುವಂತ ಉದ್ದೇಶ ಇದೆ ಅಲ್ವಾ? ಈಗ ಎಫ್ಪಿಒಗಳನ್ನ ರಚನೆ ಮಾಡಿಕೊಂಡ್ಮೇಲೆ ನಬಾರ್ಡ್ ಅಲ್ಲದೆ ಈಗ ತಾವೇ ಹೇಳ್ತಾ ಇದ್ದೀರಲ್ಲ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸಿನೆಸ್ ಕನ್ಸಾರ್ಷಿಯಂ ಅಂತ, ಅವರಿಂದ ಏನ್ ಸೌಲಭ್ಯ ಸಿಗಬಹುದು ಸರ್ ಎಫ್ಪಿಒಗಳಿಗೆ? ಸ್ಮಾಲ್ ಫಾರ್ಮರ್ಸ್ ಇದೇ ಸಿಗ್ತಾರೆ. ಇದು ಸ್ಮಾಲ್ ಫಾರ್ಮರ್ಸ್ ಇದು ಮೋಸ್ಟ್ಲಿ ಅದು ಎಫ್ಪಿಒ ಯಾವ್ದು ಕಂಪನಿ ಸೆಕ್ಟರ್ ರಿಜಿಸ್ಟರ್ ಆಗಿದೆಯಲ್ಲ ಅಲ್ಲಿ ಅವರಿಂದ ಬೆನಿಫಿಟ್ ಇದೆ. ನಮ್ದು ಎಷ್ಟು ಇಕ್ವಿಟಿ ಇದೆ ಅದಷ್ಟು 101 crore ಇಕ್ವಿಟಿ ಇದ್ರೆ ಅವ್ರು 1 crore ಗ್ರಾಂಟ್ ಕೊಡ್ತಾರೆ. ಅಂದ್ರೆ ಎಷ್ಟು ಇವರು ಈಕ್ವಿಟಿ ಹಣವನ್ನ ಸಂಗ್ರಹಣೆ ಮಾಡ್ತಾರೆ ಅಷ್ಟು ಅಷ್ಟು ಹಣವನ್ನ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸಿನೆಸ್ ಕನ್ಸಾರ್ಷಿಯಂ ಅವ್ರು ಕೊಡ್ತಾರೆ, ಇಕ್ವಿಟಿ ಗ್ರಾಂಟ್ ಕೊಡ್ತಾರೆ. ಅದು ಗ್ರಾಂಟ್. ಓಕೆ, ಅದಲ್ಲದೆ ಬೇರೆ ಬೇರೆ ಎಲ್ಲ ನಬಾರ್ಡ್ ಏನ್ ಮಾಡ್ತಾರೆ ಅದೇ ಅಷ್ಟು ಹ್ಯಾಂಗೇಜ್ ಮಾಡ್ತಾ ಇದಾರೆ. ಮತ್ತೆ ಕನ್ಸೆಷನಲ್ ರೇಟ್ ಅಲ್ಲಿ ಲೋನ್ ಸಿಗ್ಬಹುದು. ಎನ್ಸಿಡಿಸಿನವ್ರು ಇದ್ದಾರೆ ಸರ್ ಇಲ್ಲಿವರೆಗೂ ಎಫ್ಪಿಒ ರಚನೆ ಮತ್ತೆ ಅದರ ಇಲ್ಲಿ ಹಾಸನಲ್ಲಿ ಇಲ್ಲ, ಬೇರೆ ಬದಿ ರಾಜ್ಯದಲ್ಲಿ ಇರಬಹುದು ಸರ್. ಅಂದ್ರೆ ಈಗ ನೀವು ಎಫ್ಪಿಒಗಳನ್ನ ರಾಜ್ಯದ ಬೇರೆ ಬೇರೆ ಕಡೆಯಲ್ಲೂ ಕೂಡ ಮಾಡಿದಿರಲ್ಲ ಸರ್? ಹೌದು. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ಈಗ ಬೇರೆ ಎಫ್ಪಿಒಗಳದ್ದು ಹೇಗ್ ನಡೀತಾ ಇದೆ, ರೈತರು ನಿಜವಾಗ್ಲೂ ಎಫ್ಪಿಒಗಳನ್ನ ತಾವೇ ಮ್ಯಾನೇಜ್ ಮಾಡ್ಕೊಳ್ಳೋ ಅಷ್ಟು ಅರ್ಹತೆಯನ್ನು ಗಳಿಸ್ಕೊತಾ ಇದ್ದಾರೆ, ಹೇಗೆ ನಿಮ್ಮ ಅನುಭವ ಹಂಚ್ಕೊಳ್ಳಿ ಸರ್. ಎಲ್ಲಿವರೆಗೆ ಮೆಜಾರಿಟಿ ಅಂದ್ರೆ ಅಪ್ ಟು 3 ವರ್ಷ ನಮ್ಮ ಹ್ಯಾಂಡ್ ಹೋಲ್ಡಿಂಗ್ ಇದ್ದಾಗ ಒಳ್ಳೆ ನಡೀತದೆ, ಕಡೆ ಬಗ್ಗೆ ವಿಡ್ರಾ ಆಗ್ತದೆ, ಅದೇ ಮೇನ್ ಪ್ರಾಬ್ಲಮ್. ರೈತರು ನಮ್ ಇಂಡಿಪೆಂಡೆಂಟ್ ಸೆಲ್ಫ್ ಸಸ್ಟೈನಿಂಗ್ ಆಗ್ಲಿಕ್ಕೆ ಬಗ್ಗೆ ಕಷ್ಟ ಆಗ್ತದೆ, ಯಾಕೆಂದ್ರೆ ಅಲ್ಲಿ ಪ್ರೊಫೆಷನಲಿಸಂ ಇಲ್ಲ. ಪ್ರೊಫೆಷನಲಿಸಂ ಬಂದ್ರೆ ಎಕ್ಸ್ಪರ್ಟ್ ವರ್ಕರ್ಸ್ ಇಟ್ಕೊಂಡ್ರೆ ಸಾಧ್ಯ ಸೆಲ್ಫ್ ಸಸ್ಟೈನಿಂಗ್ ಆಗ್ಬಹುದು. ಈಗ ಬೇರೆ ಕಡೆ ಏನಾದ್ರೂ ತುಂಬಾ ಒಳ್ಳೆ ಕೆಲಸಗಳು ನಡೆದಿದ್ರೆ ಎಫ್ಪಿಒ ದೃಷ್ಟಿಯಲ್ಲಿ, ನಬಾರ್ಡ್ ಸ್ಥಾಪನೆ ಮಾಡಿರೋದು ಕರ್ನಾಟಕ ರಾಜ್ಯದಲ್ಲಿ, ಅನುಭವ ಹಂಚ್ಕೊಳ್ಳಿ ಸರ್. ಒಳ್ಳೇದಿದೆ, ಅದು COVID-19 ಪ್ಯಾಕೇಜ್ ಅಲ್ಲೂ ಮಾಡಿದ್ದಾರೆ. ರೈತ ಮಿತ್ರ ಇದೆ, ನಮ್ KVK ಪುಟಾರಿ ಇದೆ, ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ದಾರೆ ಸರ್? ನಾವು ಭೂಮತ ಏನ್ ಮಾಡಿದ್ದಾರೆ, ಹಂಗೆ ಮಾಡಿದಾರೆ, ಅದು ಮತ್ತು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ದಾರೆ. ಅವ್ರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲೂ ಹೋಗಿದ್ದಾರೆ ರೈತ ಮಿತ್ರ ಅವರು. ಇನ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ ಏನ್ ಮಾಡಿದ್ದಾರೆ ಸರ್? ಪ್ರಾಡಕ್ಟ್ ಇನ್ಪುಟ್ಸ್ ಎಲ್ಲ ಕೊಟ್ಟು, ಟೆಕ್ನಿಕಲ್ ಇನ್ಪುಟ್ ಟೆಕ್ನಿಕಲ್ ಸರ್ವಿಸ್ ಎಲ್ಲ ಕಂಪನಿಯವರೇ ಕೊಡ್ತಾರೆ. ಅಶ್ಯೂರ್ಡ್ ಸೇಲ್ ಆಗ್ತದೆ ಟು ದಿ ಕಂಪನಿ. ಓಕೆ, ಅಂದ್ರೆ ಖರೀದಿ ಮಾಡುವಂತಹ ಸಂಸ್ಥೆ ಜೊತೆ ನೇರವಾಗಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹೌದು, ರೈತರಿಗೆ ಬೀಜ ಗೊಬ್ಬರ ಕೊಟ್ಟು ಬೆಳೆಸ್ಬಿಟ್ಟು ಅದನ್ನ ಮಾರಾಟ ಮಾಡ್ತಾರೆ. ಅಂತದ್ದು ಒಂದು ಕೆಲಸನ ಎಫ್ಪಿಒ ಮಾಡಬಹುದು. ಹೌದು ಹೌದು ಅಲ್ವಾ? ಹೌದು ಹೌದು. ಇದಲ್ಲದೆ ನಬಾರ್ಡ್ದು ಬೇರೆ ಇನ್ನೇನಾದ್ರು ಅಭಿವೃದ್ಧಿ ಯೋಜನೆ ಇದೆಯಾ ಸರ್? 2-3 ಮಾತಾಡ್ತೀನಿ ನಾನು. ಈಗ ನಮ್ಗೆ ಗವರ್ಮೆಂಟ್ ಇಂದ KCC ಫಾರ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಫಿಷರಿ ಸೆಕ್ಟರ್ ಹೆಲ್ತ್ ಮಿಷನ್ ಅಲ್ಲಿ ಕೆಲಸ ನಡೀತಾ ಇದೆ. ಇದು ಏನಂದ್ರೆ ವರ್ಕಿಂಗ್ ಕ್ಯಾಪಿಟಲ್, ಡೈರಿಲಿ ಫೀಡಿಂಗ್ ಚಾರ್ಜು, ವೆಟರ್ನರಿ ಚಾರ್ಜು, ಲೇಬರ್, ವಾಟರ್, ಎಲೆಕ್ಟ್ರಿಸಿಟಿ ಇದೆ ಅಲ್ವಾ, ಅದಕ್ಕೆ ಬ್ಯಾಂಕ್ ಮುಖಾಂತರ ಲೋನ್ ಸಿಗ್ತದೆ. KCC ಹೇಳಿ, ಡೈರಿಗೆ 14,000 ಪರ್ ಅನಿಮಲ್ ಇದೆ, 28,000 ಫಾರ್ 2 ಅನಿಮಲ್ ಯೂನಿಟ್ಸ್. ಶೀಪ್ ಗೋಟಿಗೆ 10+1 ಶೀಪ್ ಗೆ 12,000, ಗೋಟಿಗೆ 13,000, 20+1 ಇದ್ದದಕ್ಕೆ 24,000, ಗೋಟಿಗೆ 26,000. ಪೌಲ್ಟ್ರಿಲಿ ಬ್ರಾಯ್ಲರ್ ₹80 ಪರ್ ಬರ್ಡ್ ಪರ್ ಬ್ಯಾಚ್, ಲೇಯರು ₹180 ಪರ್ ಬರ್ಡ್, ಪಿಗರಿ 10 ಅನಿಮಲ್ಸ್ 60,000, ರಾಬಿಟ್ ರಿಯರಿಂಗ್ ಗೆ 50,000. ಇದು ವರ್ಕಿಂಗ್ ಕ್ಯಾಪಿಟಲ್. ಡೈರಿಲಿ ಆಲ್ ಫಾರ್ಮರ್ಸ್ ಆಫ್ ಡೈರಿ ಸೊಸೈಟೀಸ್ ಆರ್ ಎಲಿಜಿಬಲ್ ಅಪ್ ಟು ₹1.6 lakh ಕೊಲಾಟ್ರಲ್ ಬ್ಯಾಡ್. ಅದಕ್ಕೆ ಮಿಲ್ಕ್ ಯೂನಿಯನ್ ಇಂದ KCC ಫಾರ್ಮ್ಸ್ ಪ್ರಿಂಟ್ ಆಗಿದೆ, ಅದು ನೀವು ಫಿಲ್ ಮಾಡಿ ಮತ್ತೆ ಬ್ಯಾಂಕಿಗೆ ಕೊಟ್ರೆ ಬ್ಯಾಂಕ್ ಅವರು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಕೊಡ್ತಾರೆ. KCC ಅಂತಾನಾ ಸರ್? ಹೌದು ಹೌದು. ಏನು ಕಿಸಾನ್ ಕ್ರೆಡಿಟ್ ಕಾರ್ಡ್? ಕಿಸಾನ್ ಕ್ರೆಡಿಟ್ ಕಾರ್ಡ್. ನಾವು ಕ್ರಾಪ್ ಲೋನ್ ತಗೊಳ್ತೀವಿ ಅಲ್ಲ ಅಂತ, ಇದೇ ಅದೇ ಟೈಪ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಫಿಷರಿ ಸೆಕ್ಟರ್ ಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತಾ ಇದೀವಿ. ಓಕೆ, ಈಗ ಫಿಷರಿ ಸೆಕ್ಟರ್ ಅಂದ್ರೆ ಮೀನುಗಾರಿಕೆ? ಮೀನುಗಾರಿಕೆ. ಓಕೆ, ಅದಕ್ಕೆ ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದರಲ್ಲಿ ಸಾಲ ಕೊಡೋದು? ಕಿಸಾನ್ ಕಾರ್ಡ್ ಇದರಲ್ಲಿ ಸಾಲ ಕೊಡ್ತಾ ಇದೀವಿ. ಯಾಕೆಂದ್ರೆ ಎಲ್ಲರ ಹತ್ರ ಇಲ್ಲ, ಇದು ಬೆನಿಫಿಟ್ ಆಗ್ತದೆ. ನಾವು ಬ್ಯಾಂಕ್ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ, ಲಿಬರಲ್ ಇರಿ, ಅದಕ್ಕೆ ಉಪಯೋಗ ಮಾಡ್ಕೊಳ್ಬಹುದು ರೈತರು. ಅಂದ್ರೆ ಇದಕ್ಕೆ ಬಡ್ಡಿ ದರ ತುಂಬಾ ಕಡಿಮೆ ಅಂತಾನೆ ಸರ್? ಅದಕ್ಕೆ ಆಲ್ಮೋಸ್ಟ್ KCC ಟೈಪ್ ಅಲ್ವಾ, ಅದು 0% ಬರ್ತದೆ ಕರ್ನಾಟಕ ಸ್ಟೇಟ್ ಅಲ್ಲಿ. ಓಕೆ, ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಇಂದ ತಕೊಂಡ್ರೆ 4%, ಇಲ್ಲ ಅಂದ್ರೆ ಕೋಆಪರೇಟಿವ್ ಇಂದ ತಕೊಂಡ್ರೆ 0% ಇರ್ತದೆ. ಓಕೆ, ಅಂದ್ರೆ ತಾವ್ ಹೇಳೋದು ಈಗ ಡೈರಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸದಸ್ಯರಾಗಿರ್ತಾರ? ಹೌದು ಹೌದು. ಅಂತವರು ಕೋಆಪರೇಟಿವ್ ಸೊಸೈಟಿ ಮೂಲಕನೇ ಶೂನ್ಯ ಬಡ್ಡಿ ದರದಲ್ಲಿ ಈ ಸಾಲವನ್ನ ಪಡೀಬಹುದು. ಅಂದ್ರೆ ಪಡೆದ ಸಾಲನ ಮರುಪಾವತಿ ಮಾಡ್ಬೇಕಲ್ವಾ ಸರ್? ಹೌದು ಹೌದು, ಇದು ಮರುಪಾವತಿ ಮಾಡಬೇಕು. ಇದು ಶಾರ್ಟ್ ಟರ್ಮ್ ಲೋನ್, 1 ವರ್ಷದ್ದು, ಅದು ರಿನ್ಯೂ ಮಾಡ್ಕೊಂಡು ಹೋಗ್ಬಹುದು ಎವ್ರಿ ಇಯರ್. ಅಂದ್ರೆ ಇಲ್ಲಿ ಹೈನುಗಾರಿಕೆ ಮಾಡಬಹುದು, ಕುರಿ ಸಾಕಾಣಿಕೆ ಮಾಡಬಹುದು, ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಸಪೋಸ್ ನಮ್ಮ ಹತ್ರ ಒಂದ್ ರೈತರ ಹತ್ರ 2 ಹಸು ಇದ್ರೆ ಅವರಿಗೆ 28,000 ರೂಪಾಯಿ ವರ್ಷಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಹೇಳಿ KCC ಮುಖಾಂತರ ಸಿಗ್ತದೆ. ಹೊಸದಾಗಿ ಮಾಡೋರಿಗೆ? ಹೊಸದಾಗಿ ಮಾಡಿರೋರಿಗೂ ಸಿಗ್ತದೆ, ಅದು ಹಸು ಇರಬೇಕು ಮತ್ತೆ ಹಾಲು ಮಿಲ್ಕ್ ಯೂನಿಯನ್ ಅಲ್ಲಿ ಹಾಕಬೇಕಾಗ್ತದೆ. ಇದು ಒಂದಾಯ್ತು, ಮತ್ತೆ ಬೇರೆ? ಮತ್ತೊಂದು ಅಂದ್ರೆ ಇದು ನಮ್ಮ ಆಧಾರ್ ಲಿಂಕಿಂಗ್ ಎಲ್ಲರಿಂದ ಆಗ್ಬೇಕು. ಎಲ್ಲಾ ರೈತರಿಗೆ ಬ್ಯಾಂಕ್ ಅಕೌಂಟ್ ಇದೆ, ಅದು ಆಧಾರ್ ಲಿಂಕ್ ಮಾಡಬೇಕು. ಯಾಕೆಂದ್ರೆ ಇನ್ನು ಎಲ್ಲಾ DBT ಆಧಾರ್ ಲಿಂಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಕ್ಕಲ್ಲ, ಮತ್ತೆ ಪ್ರಾಂಪ್ಟ್ ರಿಪೇಮೆಂಟ್ ಇನ್ಸೆಂಟಿವ್ ಸಿಕ್ಕಲ್ಲ, ಮತ್ತೆ ಎಲ್ಲಾ DBT ಏನ ಸಿಗ್ತದೆ ಅದು ಸಿಕ್ಕಲ್ಲ. ಎಲ್ಲಾ ನೇರ ಹಣಕಾಸು ವರ್ಗಾವಣೆ ಏನಾಗ್ತಾ ಇದೆಯಲ್ಲ, ಹೌದು, ಅದು DBTನೇ ಆಗ್ಲೇಬೇಕು. ಅದಕ್ಕೆ ಆಧಾರ್ ಲಿಂಕಿಂಗ್ ಆಗ್ಲೇಬೇಕಾಗ್ತದೆ. ಅಂದ್ರೆ ಈಗ ಯಾವ್ಯಾವ ರೈತರು ತಮ್ಮ ಖಾತೆಗಳನ್ನ ಹೊಂದಿದಾರೋ ಅವರು ತಮ್ಮ ಖಾತೆಗಳನ್ನ ಆಧಾರ್ ಕಾರ್ಡ್ ಆಧಾರ್ ಲಿಂಕಿಂಗ್ ಆಗ್ಬೇಕು, ಆಧಾರ್ ಅದನ್ನ ಮಾಡಿಸ್ಕೊಳ್ಳಿ ಅಂತ ತಾವು ಸಲಹೆ ಕೊಡ್ತಾ ಇದ್ದೀರಿ ಅಲ್ವಾ? ಈಗ ಆಗಿಲ್ವಾ ಸರ್, ತುಂಬಾ ಜನ ಮಾಡಿಸಿಲ್ವಾ? ಇನ್ನು ಸುಮಾರು 25,000 ರೂಪಾಯಿ ಆಗ್ಲಿಲ್ಲ ಈ ಡಿಸ್ಟ್ರಿಕ್ಟ್ ಅಲ್ಲಿ. ಹೌದಾ? 25,000 ಅಕೌಂಟ್ಗಳು ಆಧಾರ್ ಲಿಂಕ್ ಆಗಿಲ್ಲ. ಓಕೆ, ಅದ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಮಾಡಿಸ್ಲೇಬೇಕು, ಕಂಪಲ್ಸರಿ ಆಗಿದೆ ರೈತರಿ. ಖರ್ಚೇನಾರು ಆಗುತ್ತಾ ಸರ್? ಇಲ್ಲ, ಖರ್ಚೇನು ಇಲ್ಲ. ಬ್ಯಾಂಕ್ ಹತ್ರ ಹೋಗಿ ನಮ್ಮ ಆಧಾರ್ ಕಾಪಿ ಕಾನ್ಸರ್ ಆಯ್ತು, ರಿಕ್ವೆಸ್ಟ್ ಮಾಡಾಯ್ತು. ಮತ್ತೊಂದಂದ್ರೆ ನಮ್ದು ಈಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇದೆ ಎರಡು, ಪ್ರಧಾನ ಮಂತ್ರಿ ಸುರಕ್ಷಾ ಯೋಜನೆ ಮತ್ತೆ ಪ್ರಧಾನ ಮಂತ್ರಿ ಜೀವನ್ ಬಿಮಾ ಯೋಜನೆ. ಇದು 12 ರೂಪಾಯಿ ಮತ್ತು 330 ರೂಪಾಯಿ ಸ್ಕೀಮ್. ಅದು ಎಲ್ಲಾ ರೈತರು ಎನ್ರೋಲ್ ಮಾಡಿ ಹೇಳಿ ನಂದು ವಿನಂತಿ. ಯಾಕೆ ಅಂದ್ರೆ ಇದರಲ್ಲಿ 2 ಲಕ್ಷ ಸುರಕ್ಷಾದಲ್ಲಿದೆ ಮತ್ತೆ 2 ಲಕ್ಷ ಜೀವನ್ ಬಿಮಾಲಿದೆ. ಇದು ಮಾಡ್ರೆ ಮತ್ತೊಂದ್ ಲಕ್ಷ ಇದು ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡಿರಿದೆ, ಟೋಟಲ್ 5 ಲಕ್ಷ. ನಮ್ ಸಿಕ್ಕೋ ಆಕ್ಸಿಡೆಂಟ್ ಮತ್ತೆ ಅನ್ಫಾರ್ಚುನೇಟ್ ಸಾವಾದ್ರೆ ನಮ್ಮ ನಾಮಿನಿ ಅವರಿಗೆ 5 ಲಕ್ಷ ಸಿಗ್ತದೆ. ಇದು ಒಳ್ಳೆ ಸ್ಕೀಮ್, ಕೇಂದ್ರ ಸರ್ಕಾರದಿಂದ ಮಾಡಿರುವಂತಹ ಒಂದು ಅತ್ಯುಪಯುಕ್ತವಾದಂತಹ ಯೋಜನೆ. ಹೌದು, ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ವ್ಯವಹಾರ ಮಾಡ್ತಿದ್ರೆ ಆಕ್ಸಿಡೆಂಟ್ ಆದ್ರೆ 1 ಲಕ್ಷ, 2 ಲಕ್ಷ ಈ ಸುರಕ್ಷಾ ಸ್ಕೀಮ್ ಅಲ್ಲಿ. ಅದಕ್ಕೆ ವರ್ಷಕ್ಕೆ 12 ರೂಪಾಯಿ. ಮತ್ತೆ ಇನ್ನೊಂದು ಯೋಜನೆ ಇದು 330 ರೂಪಾಯಿ ಜೀವನ್ ಬಿಮಾ ಯೋಜನೆ. ಜೀವನ್ ಬಿಮಾ, ಪ್ರಧಾನ ಮಂತ್ರಿ ಜೀವನ್ ಬಿಮಾ ಯೋಜನೆ. ಸುರಕ್ಷಾ ಇಸ್ ಆಕ್ಸಿಡೆಂಟ್ ಮತ್ತೆ ಜೀವನ್ ಬಿಮಾ ಲೈಫ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್, ಇದು ಎಲ್ಲಾ ರೈತರು ಎನ್ರೋಲ್ ಮಾಡಿ ಹೇಳ ನನ್ನ ವಿನಂತಿ. ಯಾಕಂದ್ರೆ ಇದು ತುಂಬಾ ಬೆನಿಫಿಟ್ ಇದೆ ಮತ್ತೆ ಪ್ರೀಮಿಯಂ ತುಂಬಾ ಕಡಿಮೆ ಇದೆ. ಇಷ್ಟಲ್ಲದೆ ನಿಮ್ಮ ನಬಾರ್ಡ್ ಇಂದ ಬೇರೆ ಇನ್ಯಾವುದಾದ್ರು ಯೋಜನೆಗಳು ಅನುಷ್ಠಾನ ಆಗ್ತಾ ಇದ್ದಾವ ಸರ್? ಈಗ ಇನ್ನು ಗವರ್ಮೆಂಟ್ ಇಂದ ಸಬ್ಸಿಡಿ ಸ್ಕೀಮ್ ಇಂದ ಯಾವ್ದು ಬರಲಿಲ್ಲ, ಬರೀ ಸ್ಟೋರೇಜ್ ಸ್ಕೀಮ್ ಇಂದ ಗೈಡ್ಲೈನ್ಸ್ ಬಂದಿದೆ. ನಾವು ವೇಟ್ ಮಾಡ್ಬೇಕಾಗ್ತದೆ. ಏನ್ ಸರ್ ಅದು ಸ್ಟೋರೇಜ್ ಸ್ಕೀಮ್? ಗೋಡೌನ್ ಮಾಡುದು ಸ್ಕೀಮ್ ಅಲ್ಲಿ ಸಬ್ಸಿಡಿ ಇದೆ, ಅದು ಮಾತ್ರ ಬಂದಿದೆ. ನಮ್ದು ಡೇರಿ ಶೀಪ್ ಗೋಟ್ ಪೌಲ್ಟ್ರಿ ಇದಕ್ಕೆ ಇನ್ನು ಇನ್ಸ್ಟ್ರಕ್ಷನ್ಸ್ ಬರಲಿಲ್ಲ. ಅಂದ್ರೆ ಈಗ ಗೋಡೌನ್ ಗಳನ್ನು ಕೂಡ ರೈತರು ಮಾಡ್ಕೋಬಹುದು? ಗೋಡೌನ್ ಮಾಡ್ಕೊಳ್ಬಹುದು, ಅದ್ಮೇಲೆ ಸಬ್ಸಿಡಿ ಇದೆ. ಆದ್ರೂ ಗೋಡೌನ್ ಸಣ್ಣ ರೈತರು ಮಾಡುವುದು ಕಷ್ಟ ಇದೆ. ಯಾಕಂದ್ರೆ ಮಿನಿಮಮ್ 500 ಮೆಟ್ರಿಕ್ ಟನ್ ಇರಬೇಕು. ಓಹೋ, 500 ಮೆಟ್ರಿಕ್ ಟನ್ ಸಾಮರ್ಥ್ಯದ ಗೋಡೌನ್ ಗಳನ್ನ ನಿರ್ಮಿಸಿದ್ರೆ ನಿಮ್ಮಿಂದ ನೆರವು ಸಿಗುತ್ತೆ, ಸಬ್ಸಿಡಿ ಸಿಗ್ತದೆ ಅಲ್ವಾ? ಅಂದ್ರೆ ಕೇಂದ್ರ ಸರ್ಕಾರ ಈ COVID-19 ಸಂದರ್ಭದಲ್ಲಿ ತಾವೇ ಈವರೆಗೆ ಪ್ರಸ್ತಾಪ ಮಾಡಿದ ಹಾಗೆ ಸಾಕಷ್ಟು ಉಪಕ್ರಮಗಳನ್ನು ಕೈಗೊಂಡಿದೆ ಅಲ್ವಾ? ಈಗ ಅದರ ಲಾಭವನ್ನ ರೈತರು ಪಡ್ಕೋಬೇಕು ಅನ್ನೋದು ನಿಮ್ ವಿಚಾರ. ಈಗಾಗಲೇ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಅಂತ ಇದಾವಲ್ಲ ಸರ್, ತಾವಾಗ್ಲೇ ಹೇಳಿದ್ರಿ ನೇರ ಹಣಕಾಸು ವರ್ಗಾವಣೆಯಲ್ಲಿ ಏನೋ ಅವ್ರಿಗೆ ನೆರವು ಕೊಟ್ವಿ ಅಂತ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗಳನ್ನು ಯಾಕೆ ಇಟ್ಕೋಬೇಕು, ಅದರಿಂದ ಏನ್ ಪ್ರಯೋಜನ ಅಂತ ಹೇಳ್ತೀರಿ ಸರ್? ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನಂದ್ರೆ ನಮ್ ಯಾವಾಗ ಬೇಕು ಅವಾಗ ದುಡ್ಡು ತಕೊಳ್ಬಹುದು. ರೈತರು ಏನ್ ಮಾಡ್ತಾರೆ, ಒಂದೇ ಸಲ ತಕೊಂಡಿ ಕಡೆಗೆ ಅದು ಇಟ್ಬಿಡ್ತಾರೆ, ಅದು ಮಾಡಬಾರ್ದು. ನಮ್ಗೆ ಯಾವಾಗ ದುಡ್ಡು ಬೇಕು ಅವಾಗ ದುಡ್ಡು ತಕೊಳ್ಬೇಕು, ಅದೇ ಬೆನಿಫಿಟ್ ಕಾರ್ಡಿನ ಮೇನ್. ಅಲ್ಲ, ಈಗ ಕಾರ್ಡ್ಗೆ ಹಣಕಾಸಿನ ಒಂದು ಮಿತಿ ನಿಗದಿ ಮಾಡ್ತಿರಲ್ಲ, ಇಷ್ಟು ಹಣ ಈ ಕಾರ್ಡಿಗೆ ಕೊಡಬಹುದು, ಅದನ್ನ ಹೇಗೆ ನಿಗದಿ ಮಾಡ್ತೀರ? ಅದು ನಮ್ದು NCL ಲಿಮಿಟ್ ಹೇಳಿ ಇರ್ತದೆ. ನಮ್ಮ ರೈತರಿನ ಜಮೀನು ಎಷ್ಟಿದೆ ಮತ್ತೆ ಸ್ಕೇಲ್ ಆಫ್ ಫೈನಾನ್ಸ್ ಎಷ್ಟಿದೆ, ಅದ ಮೇಲೆ ಲಿಮಿಟ್ ಡಿಟರ್ಮೈನ್ ಆಗ್ತದೆ. ಓಕೆ, ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗಳನ್ನ ಬಳಕೆ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತೀರಾ? ಆಗ್ತಾ ಇದೆ, ಯಾಕೆಂದ್ರೆ ಗವರ್ಮೆಂಟ್ ಇಂದ ಇದು ಮಿಷನ್ ಮಾಡೆಲ್ ನಡೀತಾ ಇದೆ. ಗವರ್ಮೆಂಟ್ PMO ಡೈಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಮುಂದೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಗ್ಬಹುದು, ಅದಕ್ಕೆ KCC ಇದೆ, ಗವರ್ಮೆಂಟ್ ಸ್ಟ್ರೆಸ್ ಕೊಡ್ತಾ ಇದೆ. ಅಂದ್ರೆ ಜೇಬಲ್ಲಿ ಹಣನ ಇಟ್ಕೊಳ್ಳದಲೆ ಈ ಕ್ರೆಡಿಟ್ ಕಾರ್ಡ್ ನ ಇಟ್ಕೊಂಡ ವ್ಯವಹಾರ ಮಾಡ್ಲಿ ಅನ್ನೋದು ಕೇಂದ್ರ ಸರ್ಕಾರದ ಆಶಯ ಅಲ್ವಾ? ಹೌದು. ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗಳನ್ನ ಇಟ್ಕೊಂಡ್ರೆ ATM ಗಳಲ್ಲೂ ಹಣ ಡ್ರಾ ಮಾಡಬಹುದು ಸರ್, ರೈತರು ಅವ್ರ ಅಕೌಂಟ್ ಅಲ್ಲಿ ಹಣ ಇದ್ರೆ? ಹೌದು ಹೌದು, ಅದೇ ಮೇನ್ ಉದ್ದೇಶ ಅದೇ. ಯಾವಾಗ ಬೇಕೋ ರೈತರಿಗೆ ಕನ್ವೀನಿಯಂಟ್ ಇದ್ದಾಗ ವಿಡ್ರಾ ಮಾಡಬಹುದು, ATM ಇಂದಾನು ವಿಡ್ರಾ ಮಾಡಬಹುದು. ಓಕೆ ಸರ್, ಈಗ ಬಹಳಷ್ಟು ಯೋಜನೆಗಳ ಬಗ್ಗೆ ಹೇಳಿದ್ರಲ್ಲ, ಇದ್ರ ಬಗ್ಗೆ ರೈತರು ಮಾಹಿತಿ ಪಡ್ಕೋಬೇಕು ಅಂತಾದ್ರೆ ಎಲ್ಲಿ ಯಾರನ್ನ ಸಂಪರ್ಕ ಮಾಡಬೇಕು, ಹೇಗೆ ಸರ್? ನಾನು ನಂಬರ್ ಕೊಡ್ತೀನಿ, ಸಂಪರ್ಕ ಮಾಡಬಹುದು ನಿಮ್ ಜೊತೆನೆ ಮಾತಾಡುವ. ನಿಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆನ ಕನ್ನಡದಲ್ಲಿ ಹೇಳಿ ಸರ್. 9448283013. ಇನ್ನೊಮ್ಮೆ ಹೇಳ್ತೀರಾ ಸರ್? 9448283013. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9448283013.